SGST ಅಂತೇಳಿ ನಾವು ಕರೀತೇವೆ. ಇದರ ಆದಾಯ ಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಸೇರುತ್ತದೆ. ಇನ್ನು ಎರಡನೇ ಹಂತದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯದೊಳಗಿನ ವಹಿವಾಟಿನ ಮೇಲೆ ವಿಧಿಸತಕ್ಕಂತಹ CGST ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮಾನವಾಗಿ ಹಂಚಿಕೊಳ್ಳುತ್ತವೆ. ಮೂರನೆಯದಾಗಿ ಸರಕು ಮತ್ತು ಸೇವೆಗಳ ವಹಿವಾಟು ಅಂತಾರಾಜ್ಯ ಸ್ವರೂಪದ್ದಾಗಿದ್ದರೆ ಅದನ್ನ IGST ಅಂತ ಕರಿತೇವೆ. ಅಂತ ಹೇಳಿದ್ರೆ ಇಂಟಗ್ರೇಟೆಡ್ GST ಅಂತೇಳಿ ಅದನ್ನ ಕರಿತೇವೆ. ಇದು ಆಮದು ಮತ್ತು ರಫ್ತಿಗೂ ಕೂಡ ಅನ್ವಯ ಆಗುತ್ತೆ. ಈ ಆದಾಯವನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂಚಿಕೊಳ್ಳುತ್ತವೆ. ಈಗ ಈ ಸರಕು ಸೇವಾ ತೆರಿಗೆ ಅಂದ್ರೆ GST ಯಾವತ್ತಿನಿಂದ ಜಾರಿಗೆ ಬಂದಿದೆ ಅಂತೀರಿ? GST ಮೊದಲು February 28, 2006 ಮಂಡಿಸಲಾಗಿರ್ತಕ್ಕಂತಹ ಮುಂಗಡ ಪತ್ರದ ಭಾಷಣದಲ್ಲಿ ಪರಿಚಯ ಮಾಡಿಕೊಳ್ಳಲಾಗಿತ್ತು. ನಂತರ GST ಎಂಬತಕ್ಕಂತಹ ಏಕರೂಪದ ಪರೋಕ್ಷ ತೆರಿಗೆ ಕಾಯ್ದೆಯನ್ನ ಭಾರತೀಯ ಸಂಸತ್ತು March 29, 2017 ಅಂಗೀಕರಿಸಿತು ಮತ್ತು ಈ ಕಾಯ್ದೆಯನ್ನ July 1, 2017 ಜಾರಿಗೆ ತರಲಾಯಿತು. ಅಂದ್ರೆ ಒಂದು ದೇಶ ಒಂದು ತೆರಿಗೆ ಎನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಇದು ಜಾರಿಗೆ ಬಂತು. ಹೌದು. ಕೇಂದ್ರ ಸರ್ಕಾರ ಈ GST ಪರಿಷ್ಕರಣೆಯನ್ನ ಮಾಡಿದೆಯಲ್ಲ, ಈ ಒಂದು ಪರಿಷ್ಕರಣೆ ಯಾವತ್ತಿನಿಂದ ಜಾರಿ ಬರುತ್ತೆ ಅಂತೀರಿ? ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಇದೇ ವರ್ಷದ ಅಂದ್ರೆ 2025 79ನೆಯ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಘೋಷಣೆ ಮಾಡಿರ್ತಕ್ಕಂತಹ GST ಸುಧಾರಣೆ ಅಂತಕ್ಕಂಥದ್ದು ನವರಾತ್ರಿ ಆರಂಭ ದಿನವಾಗಿರ್ತಕ್ಕಂತಹ September 22 ಜಾರಿಗೆ ಬರ್ತದೆ. ಸುಮಾರು 400 ಸರಕುಗಳ ತೆರಿಗೆ ಇಳಿಸುವ ಈ ನಿರ್ಧಾರ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಭಾರತದ ಜನಸಾಮಾನ್ಯರಿಗೆ ನೀಡಿರ್ತಕ್ಕಂತಹ ದಸರಾ ಮತ್ತು ದೀಪಾವಳಿ ಹಬ್ಬಗಳ ಉಡುಗೊರೆಯಾಗಿದೆ. ಇನ್ನು ಈ GST ಪರಿಷ್ಕರಣೆಯ ಉದ್ದೇಶಗಳೇನು ಅಂತೀರಿ? ನೋಡಿ, ಮೊಟ್ಟ ಮೊದಲನೆಯದಾಗಿ ಜನಸಾಮಾನ್ಯರ ತೆರಿಗೆ ಭಾರವನ್ನು ಇಳಿಸಿ ಭಾರತದ ನಾಗರಿಕರ ಜೀವನ ಮಟ್ಟವನ್ನ ಸುಧಾರಿಸತಕ್ಕಂಥದ್ದು. ಎರಡನೆಯದಾಗಿ GST ವ್ಯವಸ್ಥೆಯನ್ನ ಸರಳೀಕರಣಗೊಳಿಸಿ ಮಧ್ಯಮ ವರ್ಗಕ್ಕೆ ಆರ್ಥಿಕ ನಿರಾಳತೆಯನ್ನ ಒದಗಿಸತಕ್ಕಂಥದ್ದು. ಮೂರನೆಯದಾಗಿ ಆರೋಗ್ಯ ಮತ್ತು ಜೀವ ವಿಮಾ ಪ್ರೀಮಿಯಂ ಮೇಲಿನ GST ವಿನಾಯಿತಿಯಿಂದ ಸಾಮಾಜಿಕ ಭದ್ರತೆಯನ್ನ ಹೆಚ್ಚಿಸತಕ್ಕಂಥದ್ದು. ನಾಲ್ಕನೆಯದಾಗಿ ಸರಳೀಕೃತ ಅನುಪಾಲನೆ ಮತ್ತು ಪಾರದರ್ಶಕತೆಯಿಂದ ಸ್ನೇಹಪರ ವ್ಯವಹಾರದ ವಾತಾವರಣವನ್ನ ಮಾರಾಟಗಾರರಿಗೆ ಒದಗಿಸತಕ್ಕಂಥದ್ದು. ಇನ್ನು ಐದನೇದಾಗಿ ಉತ್ಪಾದಕರಿಗೆ ತೆರಿಗೆ ದರಗಳ ಇಳಿಕೆಯಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಸ್ಪರ್ಧಾತ್ಮಕ ಬೆಲೆಯನ್ನ ನಿಗದಿಪಡಿಸಲಿಕ್ಕೆ ಸಹಾಯವಾಗ್ತಕ್ಕಂಥದ್ದು. ಇನ್ನು ಆರನೇದಾಗಿ ಆರೋಗ್ಯಕ್ಕೆ ಹಾನಿಕರವಾಗಿರ್ತಕ್ಕಂತಹ ನಿಷಿದ್ಧ ಉತ್ಪನ್ನಗಳು, ತಿಂಡಿ ಮತ್ತು ಪೇಯಗಳು, ಹಾಗೇನೆ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರತಕ್ಕಂತಹ ಆನ್ಲೈನ್ ಜೂಜ್ಗಳು ಹಾಗೂ ಆನ್ಲೈನ್ ಜೂಮ್ ಮತ್ತು ಆನ್ಲೈನ್ ಗೇಮ್, ಇವುಗಳ ಮೇಲೆ %40 ತೆರಿಗೆಯನ್ನು ವಿಧಿಸಿ ಜನರಲ್ಲಿ ಆರೋಗ್ಯ ಮತ್ತು ಸಾಮಾಜಿಕ ಕಾಳಜಿಯನ್ನ ಉಂಟು ಮಾಡತಕ್ಕಂಥದ್ದು. ಇನ್ನು ಏಳನೆಯದಾಗಿ ಬಳಕೆ ಉತ್ತೇಜನ ನೀಡತಕ್ಕಂಥದ್ದು. ಎಂಟನೆಯದಾಗಿ ಹಣದುಬ್ಬರವನ್ನ ನಿಯಂತ್ರಿಸತಕ್ಕಂಥದ್ದು. ಒಂಬತ್ತನೆಯದಾಗಿ ಶೈಕ್ಷಣಿಕ ಸಾಮಗ್ರಿಗಳ ಮೇಲೆ ಶೂನ್ಯ ತೆರಿಗೆಯಿಂದ ಕಲಿಕೆ ಹಂತದಲ್ಲಿರ್ತಕ್ಕಂತಹ ಯುವಕರು ಹಾಗೂ ವೃತ್ತಿಪರ ಖರೀದಿದಾರರ ಸಾಮರ್ಥ್ಯವನ್ನ ಹೆಚ್ಚಿಸತಕ್ಕಂಥದ್ದು. ಹತ್ತನೆಯದಾಗಿ ಕ್ಯಾನ್ಸರ್ ಮತ್ತು ಹೃದ್ರೋಗಿ ಔಷಧ ಸೇರಿದಂತೆ 33 ಜೀವರಕ್ಷಕ ಔಷಧಿಗಳನ್ನ ಪೂರ್ಣ ತೆರಿಗೆ ಮುಕ್ತಗೊಳಿಸಿ ಕೌಟುಂಬಿಕ ಆರೋಗ್ಯಕ್ಕೆ ನೆರವನ್ನ ನೀಡತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ ನವೋದ್ಯಮ ಮತ್ತು ಸಣ್ಣ ಉದ್ಯಮಗಳನ್ನ ಪ್ರೋತ್ಸಾಹಿಸತಕ್ಕಂಥದ್ದು. ಹನ್ನೆರಡನೆಯದಾಗಿ ಕೃಷಿ ಯಂತ್ರೋಪಕರಣಗಳು, ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ತೆರಿಗೆ ಇಳಿಕೆಯ ಮೂಲಕ ಅನ್ನದಾತರ ಜೀವನ ಮಟ್ಟವನ್ನ ಸುಧಾರಿಸತಕ್ಕಂಥದ್ದು. 13ನೆಯದಾಗಿ ಭಾರತದ ಆರ್ಥಿಕ ಬೆಳವಣಿಗೆಗೆ 2 ವೇಗವನ್ನ ನೀಡತಕ್ಕಂಥದ್ದು. ಇನ್ನು 14ನೆಯದಾಗಿ ಮುಂದಿನ 16 ವರ್ಷಗಳ ಕಾಲದ ಪರಿಸ್ಥಿತಿಯನ್ನ ಪರಿಗಣಿಸಿ ಸಂಭಾವ್ಯ ಸರಕು ಮತ್ತು ಸೇವಾ ತೆರಿಗೆಯನ್ನ ಕಡಿಮೆಗೊಳಿಸಿ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಅಥವಾ ಮುಂದಿನ ಪೀಳಿಗೆಯ GST ಸುಧಾರಣೆಯನ್ನ ಜಾರಿಗೊಳಿಸತಕ್ಕಂಥದ್ದು. ಇನ್ನು 15ನೆಯದಾಗಿ ಈಸ್ ಆಫ್ ಲಿವಿಂಗ್ ಅಂದ್ರೆ ಜೀವನ ಸುಲಭಗೊಳಿಸುವಿಕೆ ಮತ್ತು ಟು ಬಿಲ್ಡ್ ಆತ್ಮನಿರ್ಭರ ಭಾರತ ಅಥವಾ ಸ್ವಾವಲಂಬಿ ಭಾರತ ನಿರ್ಮಾಣದ ಗುರಿಯನ್ನ ಸಾಧಿಸತಕ್ಕಂಥದ್ದು. 16ನೆಯದಾಗಿ ಕೇಂದ್ರ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಹೇಳುವಂತೆ ಬೆಳಗ್ಗೆ ಇದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಎಲ್ಲ ಸರಕುಗಳ ತೆರಿಗೆಯನ್ನ ಕಡಿಮೆ ಮಾಡಿ ಜನಸಾಮಾನ್ಯರು ಮತ್ತು ಬಡವರ ಬದುಕನ್ನ ಹಸನಾಗಿಸುವುದು. ಇನ್ನು 17ನೆಯದಾಗಿ ಸ್ವದೇಶಿ ಉತ್ಪನ್ನಗಳ ಉತ್ಪಾದನೆ, ಬಳಕೆ, ಮಾರಾಟ ಮತ್ತು ರಫ್ತನ್ನ ಪ್ರೋತ್ಸಾಹಿಸತಕ್ಕಂಥದ್ದು. ಈ ಮೂಲಕ ಪ್ರಧಾನಮಂತ್ರಿಗಳು ಘೋಷಿಸತಕ್ಕಂಥ ವೋಕಲ್ ಫಾರ್ ಲೋಕಲ್ ಅನ್ನುವಂಥ ಘೋಷಣೆಯನ್ನ ಸಾಕಾರಗೊಳಿಸತಕ್ಕಂಥದ್ದು. ಇನ್ನು 18ನೇದಾಗಿ ಶ್ರೀಮಂತ ವರ್ಗದವರು ಉಪಯೋಗಿಸುವಂತಹ ಅತ್ಯಂತ ಐಷಾರಾಮಿ ವಸ್ತುಗಳ ಮೇಲೆ 40% ದೊಡ್ಡ ಮೊತ್ತದ ತೆರಿಗೆಯನ್ನ ವಿಧಿಸತಕ್ಕಂಥದ್ದು. ಇನ್ನು 19ನೇದಾಗಿ ನೈಸರ್ಗಿಕ ನಾರು ಮತ್ತು ಮಾನವ ನಿರ್ಮಿತ ನೂಲಿನಿಂದ ತಯಾರಾಗಿರ್ತಕ್ಕಂತಹ ಜವಳಿಯ ತೆರಿಗೆಯನ್ನ 18% ಮತ್ತು 12% 5% ಇಳಿಸಿ ಕೈಮಗ್ಗದ ಉತ್ಪನ್ನಗಳು ಸುಲಭವಾಗಿ ಜನರ ಕೈಗೆ ಎಟುಕುವಂತೆ ಮಾಡತಕ್ಕಂಥದ್ದು. ಮತ್ತು ಕೊನೆಯದಾಗಿ ಈ ಒಂದು ಸಹಕಾರಿ ಕ್ಷೇತ್ರ ಮತ್ತು ಹೈನುಗಾರಿಕೆ ಉದ್ಯಮಕ್ಕೆ ಉತ್ತೇಜನವನ್ನ ನೀಡತಕ್ಕಂಥದ್ದು. ಈಗ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ಈ GST ಪರಿಷ್ಕರಣೆಗಿಂತ ಮುಂಚೆ ಎಷ್ಟು GST ತೆರಿಗೆ ಹಂತಗಳಿದ್ವು, ಈಗ ಎಷ್ಟು ಹಂತಗಳಾಗಿದಾವೆ ಅಂತೀರಿ? ನೋಡಿ, GST ಸುಧಾರಣೆಗಿಂತ ಮೊದಲು 5 ಸ್ತರದ ಅಥವಾ 5 ಶ್ರೇಣಿಗಳ ತೆರಿಗೆಯನ್ನು ವಿಧಿಸಲಾಗ್ತಿತ್ತು. ಈಗ ಅದನ್ನ 3 ಶ್ರೇಣಿಗಳಿಗೆ ಇಳಿಸುತ್ತೆ. ಮೊದಲನೆಯ ಶ್ರೇಣಿ ಅಂತ ಹೇಳಿದ್ರೆ 5% ತೆರಿಗೆಯ ಶ್ರೇಣಿ ಅವಶ್ಯಕ ವಸ್ತುಗಳು ಬರ್ತವೆ. ಎರಡನೇದು 18% ತೆರಿಗೆ, ನಿತ್ಯ ಬೆಳೆಗಳು ಅತ್ಯಂತ ಅವಶ್ಯಕ ವಸ್ತುಗಳನ್ನ ಬಿಟ್ಟು ಉಳಿದ ವಸ್ತುಗಳು ಬರ್ತವೆ. ಆಮೇಲೆ 3ನೇದು 40% ತೆರಿಗೆಯ ಶ್ರೇಣಿ, ಇದರಲ್ಲಿ ಐಷಾರಾಮಿ ಮತ್ತು ನಿಷಿದ್ಧ ಪದಾರ್ಥಗಳು ಬರುತ್ತವೆ. ಇನ್ನು ಈ GST ಪರಿಷ್ಕರಣೆಯ ಪಂಚರತ್ನಗಳು ಯಾವ್ಯಾವು ಅಂತೀರಿ? ನೋಡಿ, GST ಸುಧಾರಣೆ ಅಂತಕ್ಕಂಥದ್ದು ಪಂಚರತ್ನಗಳನ್ನ ಒಳಗೊಂಡಿದೆ. ಅವು ಯಾವುವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ನಾಗರಿಕರ ಜೀವನದ ಮಟ್ಟವನ್ನ ಸುಧಾರಿಸ್ತಕ್ಕಂಥದ್ದು, ಎರಡನೆಯದಾಗಿ ಜನರ ಬಳಕೆ ಮತ್ತು ಬೇಡಿಕೆಗೆ ಉತ್ತೇಜನ ನೀಡತಕ್ಕಂಥದ್ದು, ಮೂರನೆಯದಾಗಿ ವ್ಯಾಪಾರ ವಹಿವಾಟನ್ನ ಸುಲಭ ಹಾಗೂ ಸರಳಗೊಳಿಸತಕ್ಕಂಥದ್ದು, ನಾಲ್ಕನೆಯದಾಗಿ ಹೂಡಿಕೆಯಲ್ಲಿ ಹೆಚ್ಚಳವನ್ನು ಮಾಡಿ ಉದ್ಯೋಗ ಸೃಷ್ಟಿಗೆ ಕಾರಣವಾಗ್ತಕ್ಕಂಥದ್ದು, ಇನ್ನು 5ನೇದಾಗಿ 2047ರ ವಿಕಸಿತ ಭಾರತದ ನಿರ್ಮಾಣದ ಹಾದಿಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸತಕ್ಕಂಥದ್ದು. GST ಪರಿಷ್ಕರಣೆಯಿಂದ ಜನಸಾಮಾನ್ಯರಿಗೆ, ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಆಗುವಂತಹ ಲಾಭಗಳೇನು ಅಂತೀರಿ? ಬಡವರು, ಮಧ್ಯಮ ವರ್ಗದವರು ಮತ್ತು ಜನಸಾಮಾನ್ಯರಿಗೆ GST ಪರಿಷ್ಕರಣೆಯಿಂದ ನಾವು ಆಗ್ತಕ್ಕಂಥ ಲಾಭಗಳನ್ನ 6 ಹಂತಗಳಲ್ಲಿ ನೋಡಬಹುದು. ಮೊದಲನೆಯದಾಗಿ ಶೂನ್ಯ ತೆರಿಗೆಯಲ್ಲಿ ಬರ್ತಕ್ಕಂತಹ ಆಹಾರೋತ್ಪನ್ನ ವಲಯವನ್ನ ಗಮನಿಸಿದಾಗ ಇದರಿಂದ ಏನು ಅನುಕೂಲ ಆಗ್ತದೆ ಅನ್ನುವುದನ್ನ ನೋಡಬಹುದು. ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ ತೈಲ, ಪನ್ನೀರ್, ಸಕ್ಕರೆ, ತಿಂಡಿ ತಿನಿಸುಗಳು ಮತ್ತು ಆಹಾರ ಧಾನ್ಯಗಳೆಲ್ಲ ಶೂನ್ಯ ತೆರಿಗೆ ದರಕ್ಕೆ ಒಳಪಡುತ್ತವೆ. ಇದರಿಂದ ಆಹಾರೋತ್ಪನ್ನಗಳ ಬೆಲೆ ಕಡಿಮೆಯಾಗಿ ಪ್ರತಿ ಗ್ರಾಹಕನ ಮಾಸಿಕ ಕೌಟುಂಬಿಕ ವೆಚ್ಚದಲ್ಲಿ 4% ಉಳಿತಾಯವಾಗುತ್ತದೆ. ಇನ್ನು 2ನೇದಾಗಿ 12%-5% ಇಳಿಕೆಯಾದಂತಹ ಆಹಾರೋತ್ಪನ್ನಗಳಿಂದ ಗ್ರಾಹಕರಿಗೆ ಏನ್ ಲಾಭ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಈ ವರ್ಗದಲ್ಲಿ ಬರ್ತಕ್ಕಂತಹ ಬಾದಾಮಿ, ಪಿಷ್ಟ, ಹೆಜಲ್ ನಟ್ ಅಂತ ಹೇಳಿದ್ರೆ ಒಂದು ಸಣ್ಣ ದುಂಡನೆಯ ಬೀಜ, ಖರ್ಜೂರ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ, ಒಣದ್ರಾಕ್ಷಿ, ಹಂದಿ ಮತ್ತು ಪೌಲ್ಟ್ರಿ ಕೊಬ್ಬು, ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ ಮತ್ತು ಮೀನು, ಪಾಸ್ಟಾ ನೂಡಲ್ಸ್, ವಿನೆಗರ್ನಲ್ಲಿ ಸಂಸ್ಕರಿಸಿದ ತರಕಾರಿ, ಸಂಸ್ಕರಿಸಿದ ಟೊಮೆಟೊ ಮತ್ತು ಅಣಬೆ ಸಾಸ್ಗಳು, ಡಯಾಬಿಟಿಕ್ ಆಹಾರಗಳು, ಕುಡಿಯುವ ನೀರು ಮತ್ತು ಸೋಯಾ ಹಾಲಿನ ಪೇಯಗಳ ತೆರಿಗೆ ಇಳಿಯೋದ್ರಿಂದ ಗ್ರಾಹಕರಿಗೆ 8%-10% ಉಳಿತಾಯ ಆಗುವುದನ್ನು ನಾವು ನೋಡಬಹುದು. ಇನ್ನು 3ನೇದಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳ ತೆರಿಗೆ ಇಳಿಕೆಯಲ್ಲೂ ಕೂಡ ಗ್ರಾಹಕರಿಗೆ ಲಾಭ ಆಗ್ತಾ ಇದೆ. ಟಿವಿ, ಹವಾನಿಯಂತ್ರಕಗಳು, ರೆಫ್ರಿಜಿರೇಟರ್ ಮತ್ತು ಡಿಶ್ ವಾಷಿಂಗ್ ಯಂತ್ರಗಳ ತೆರಿಗೆಯನ್ನ ಶೇಕಡ 28%-18% ಇಳಿಸಿರುವುದರಿಂದ ಗ್ರಾಹಕರು ಅಂದಾಜು 8%-9% ಉಳಿತಾಯವನ್ನ ಮಾಡಬಹುದು. ಇನ್ನು 4ನೇದಾಗಿ ದಿನನಿತ್ಯದ ಅವಶ್ಯಕ ವಸ್ತುಗಳ ಮೇಲೆ ತೆರಿಗೆ ಇಳಿಕೆಯಿಂದ ಆಗ್ತಕ್ಕಂಥ ಲಾಭಗಳು ಯಾವುದು ಅಂತ ನೋಡಕ್ ಹೋದ್ರೆ, ಹೇರ್ ಆಯಿಲ್ ಅಥವಾ ಕೂದಲ ಎಣ್ಣೆ, ಶಾಂಪೂ, ಟೂತ್ ಪೇಸ್ಟ್, ಟಾಯ್ಲೆಟ್ ಸೋಪ್ ಬಾರ್, ಹಾಗೆ ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್, ಪಾತ್ರೆಗಳು, ಪ್ಯಾಕ್ ಮಾಡಲಾದಂತಹ ನಮ್ಕೀನ್ಗಳು, ಭುಜಿಯಾ ಮಿಕ್ಸರ್ಗಳು, ಶಿಶುಗಳಿಗೆ ಹಾಲುಣಿಸುವ ಬಾಟಲಿಗಳು, ನ್ಯಾಪ್ಕಿನ್ಗಳು, ಕ್ಲಿನಿಕಲ್ ಡೈಪರ್ಗಳು ಮತ್ತು ಹೊಲಿಗೆ ಯಂತ್ರಗಳ ತೆರಿಗೆಯನ್ನ 5% ಇಳಿಸಿರುವುದರಿಂದ ಅವಶ್ಯಕ ವಸ್ತುಗಳು ಸುಲಭವಾಗಿ ಗ್ರಾಹಕರ ಕೈಗೆಟುಕುತ್ತವೆ. ಇನ್ನು 5ನೇದಾಗಿ ಆರೋಗ್ಯ ರಕ್ಷಣೆಗೆ ಒತ್ತು ಕೊಟ್ಟಿರುವುದರಿಂದ ಅವರ ಸ್ವಾಸ್ಥ್ಯದ ಕಾಳಜಿ ನಿರಾಳವಾಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಥರ್ಮಾಮೀಟರ್, ವೈದ್ಯಕೀಯ ದರ್ಜೆಯ ಆಮ್ಲಜನಕ, ಎಲ್ಲ ರೀತಿಯ ಪರೀಕ್ಷಾ ಕಿಟ್ಗಳು ಮತ್ತು ದ್ರಾವಣಗಳು, ಗ್ಲೂಕೋಮೀಟರ್ ಮತ್ತು ಪರೀಕ್ಷಾ ಪಟ್ಟಿಗಳು ಮತ್ತು ಕನ್ನಡಕದ ಗಾಜುಗಳ ತೆರಿಗೆಯನ್ನ ಶೇಕಡ 5ಕ್ಕೆ ಇಳಿಸಿರುವುದರಿಂದ ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯ ವೆಚ್ಚ ಕಡಿಮೆಯಾಗುತ್ತದೆ. ಇನ್ನು ಆರನೆಯದಾಗಿ ಮತ್ತು ಕೊನೆಯದಾಗಿ, ಆರೋಗ್ಯ ವಿಮೆ ಮತ್ತು ಜೀವ ವಿಮಾ ಪ್ರೀಮಿಯಂಗಳ ತೆರಿಗೆಯನ್ನ ತೆಗೆದುಹಾಕಿರುವುದರಿಂದ ಗ್ರಾಹಕರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ನಾವು ನೋಡಬಹುದು. ಜೀವ ವಿಮೆ ಪ್ರೀಮಿಯಂ ಮತ್ತು ಆರೋಗ್ಯ ವಿಮೆ ಪ್ರೀಮಿಯಂಗಳ ತೆರಿಗೆಯನ್ನ ತೆಗೆದುಹಾಕಿರುವುದು ಎಲ್ಲ ನಾಗರಿಕರಿಗೆ ಖುಷಿ ಕೊಡುವಂತಹ ವಿಷಯವಾಗಿದೆ. ಜೊತೆಯಲ್ಲಿ ಕ್ಯಾನ್ಸರ್ ಮತ್ತು ಹೃದ್ರೋಗಿಗಳ ಔಷಧ ಸೇರಿದಂತೆ 33 ವಿವಿಧ ಜೀವರಕ್ಷಕ ಔಷಧಿಗಳನ್ನ ಸಂಪೂರ್ಣವಾಗಿ ತೆರಿಗೆ ಮುಕ್ತಗೊಳಿಸಲಾಗಿರುವುದರಿಂದ ದೇಶದ ಕೋಟ್ಯಾಂತರ ಮಧ್ಯಮ ವರ್ಗೀಯರಿಗೆ ನಿರಾಳತೆ ಉಂಟಾಗಿದೆ. ಇನ್ನು ಈ GST ಸುಧಾರಣೆಯಿಂದ ಕೃಷಿ ಕ್ಷೇತ್ರ ಮತ್ತು ನಮ್ಮ ರೈತರಿಗೆ ಆಗುವಂತಹ ಲಾಭಗಳೇನು ಅಂತೀರಿ? ಕೃಷಿ ವಲಯದ ವಿವಿಧ ಭಾಗಗಳಲ್ಲಿ ಬಹುತೇಕ ಎಲ್ಲ ತೆರಿಗೆಯನ್ನ ಶೇಕಡ 18ರಿಂದ ಶೇಕಡ 5ಕ್ಕೆ ಇಳಿಸಲಾಗಿದೆ. ಕೃಷಿ ಆಧುನೀಕರಣಕ್ಕೆ ಹೆಚ್ಚು ಒತ್ತು ನೀಡಲು ಟ್ರಾಕ್ಟರ್ ಟೈರು ಮತ್ತು ಬಿಡಿಭಾಗಗಳು, ಜೈವಿಕ ಕೀಟನಾಶಕಗಳು, ಸೂಕ್ಷ್ಮ ಪೋಷಕಾಂಶಗಳು, ಹನಿ ಮತ್ತು ತುಂತುರು ನೀರಾವರಿ ಉಪಕರಣಗಳು, ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ಉಪಕರಣಗಳ ತೆರಿಗೆಯನ್ನ ಶೇಕಡ 5ಕ್ಕೆ ಇಳಿಸಿರುವುದರಿಂದ ಅನ್ನದಾತರಿಗೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಉತ್ಪನ್ನ ಮತ್ತು ಆದಾಯ ಹೆಚ್ಚಾಗುತ್ತದೆ ಮತ್ತು ಕೃಷಿ ಕ್ಷೇತ್ರ ಆಧುನೀಕರಣಗೊಳ್ಳಲು ಸಾಧ್ಯವಾಗುತ್ತದೆ. GST ಸುಧಾರಣೆಯಿಂದ ಮಾರಾಟಗಾರರಿಗೆ ಆಗುವಂತಹ ಅನುಕೂಲಗಳೇನು? GST ಅನ್ನ ಪರಿಷ್ಕರಣೆ ಮಾಡಿ 5, 18 ಮತ್ತು 40 ಹೀಗೆ 3 ಶ್ರೇಣಿಗಳಿಗೆ ಇಳಿಸಿರುವುದರಿಂದ ಉತ್ಪನ್ನಗಳ ವರ್ಗೀಕರಣದಲ್ಲಿ ಸ್ಪಷ್ಟತೆ ಉಂಟಾಗಿ ವಿವಾದಗಳು ಮತ್ತು ಮೊಕದ್ದಮೆಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಸರಳೀಕೃತ ಪದ್ಧತಿ ಮತ್ತು ಪಾರದರ್ಶಕ ವ್ಯವಸ್ಥೆಯಿಂದ ವ್ಯವಹಾರ ಸ್ನೇಹಿ ವಾತಾವರಣ ನಿರ್ಮಾಣವಾಗುತ್ತದೆ. GST ಇಳಿಕೆಯಿಂದ ಬೇಡಿಕೆ ಹೆಚ್ಚಿ ಮಾರಾಟವು ಅಭಿವೃದ್ಧಿಗೊಂಡು ಮಾರಾಟಗಾರರ ಆದಾಯವೂ ಕೂಡ ಹೆಚ್ಚುತ್ತದೆ. ಈ GST ಸುಧಾರಣೆ ಹೇಗೆ ಹಣದುಬ್ಬರವನ್ನ ನಿಯಂತ್ರಣ ಮಾಡುತ್ತೆ? ಈಗ ಅಗತ್ಯ ವಸ್ತುಗಳ ದರ ಇಳಿಯೋದ್ರಿಂದ GST 2.0 ಅಥವಾ ಈ GST ಸುಧಾರಣೆಯಿಂದ ನೇರವಾಗಿ ಜನರ ಜೇಬಿನಲ್ಲಿ ಉಳಿತಾಯಕ್ಕೆ ಕಾರಣವಾಗುತ್ತದೆ ಮತ್ತು ಪರೋಕ್ಷವಾಗಿ ಹಣದುಬ್ಬರದಂತಹ ಅಪಾಯಕಾರಿ ಪರಿಸ್ಥಿತಿಯನ್ನ ಅದು ನಮಗೆ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಂತ ಹೇಳಿದ್ರೆ ಪರೋಕ್ಷವಾಗಿ ಹಣದುಬ್ಬರದ ದರವನ್ನ ಇಳಿಸುತ್ತದೆ. ಈ ಸುಧಾರಣೆಯಿಂದ ಹಣದುಬ್ಬರವನ್ನ ಶೇಕಡ 0.5ರಿಂದ ಶೇಕಡ 1ರಷ್ಟು ಕಡಿಮೆ ಮಾಡಬಹುದೆಂದು ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ಈ GST ಪರಿಷ್ಕರಣೆ ಹೇಗೆ ಯುವಕರನ್ನ ಸಬಲೀಕರಣಗೊಳಿಸುತ್ತೆ ಅಂತೀರಿ? ಪರಿಷ್ಕೃತ GST ಅಂತಕ್ಕಂಥದ್ದು ಭಾರತದ ಯುವಕರನ್ನ ಸಬಲೀಕರಣಗೊಳಿಸತಕ್ಕಂತಹ ಒಂದು ರಚನಾತ್ಮಕ ಸುಧಾರಣೆಯಾಗಿದೆ. ಸರಳೀಕೃತ ನಿಯಮಗಳು, ವಿಮೆಯಂತಹ ಅಗತ್ಯ ಸೇವೆಗಳ ಮೇಲಿನ ವಿನಾಯಿತಿಗಳು ಮತ್ತು ಯುವಕರು ಮತ್ತು ವೃತ್ತಿಪರರ ಖರೀದಿ ಸಾಮರ್ಥ್ಯವನ್ನ ಹೆಚ್ಚಿಸಿ ಅವರ ಸಬಲೀಕರಣಕ್ಕೆ ಇದ್ದಂತಹ ಎಲ್ಲ ಅಡೆತಡೆಗಳನ್ನ ಕಡಿಮೆ ಮಾಡೋದ್ರಿಂದ ಈ ಯುವಕರ ಸಬಲೀಕರಣ ಅನ್ನೋದು ಸಾಧ್ಯವಾಗುತ್ತದೆ. ಹಾಗೇನೆ ಡಿಜಿಟಲ್ ಇಂಡಿಯಾ ಮತ್ತು ಆತ್ಮ ನಿರ್ಭರ ಭಾರತವನ್ನ ಮುನ್ನಡೆಸ್ತಾ ಇರ್ತಕ್ಕಂತಹ ಯುವ ಪೀಳಿಗೆಗೆ ಈ ಸುಧಾರಣೆ ಆರ್ಥಿಕ ನೆರವು ಮತ್ತು ಹೆಚ್ಚಿನ ಅವಕಾಶ ಎರಡನ್ನೂ ಕೂಡ ಒದಗಿಸುತ್ತದೆ. ಇನ್ನು ಈ GST ಪರಿಷ್ಕರಣೆಯಿಂದ ಉದ್ಯಮ ವಲಯಕ್ಕೆ ಆಗುವಂತಹ ಲಾಭಗಳೇನು ಅಂತೀರಿ? ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ನವೋದ್ಯಮಗಳನ್ನ ಆರಂಭಿಸುವವರಿಗೆ GST ಸುಧಾರಣೆಯಿಂದ ಬಹುದೊಡ್ಡ ಉತ್ತೇಜನ ಅಂತಕ್ಕಂಥದ್ದು ಸಿಗ್ತಾ ಇದೆ. ಮೊದಲನೆಯದಾಗಿ ಉದ್ದಿಮೆಗಳಿಗೆ ಸಂಬಂಧಿಸಿದ ಪ್ರಾಧಿಕಾರಗಳು ಅನುಮೋದನೆ ನೀಡತಕ್ಕಂತ ಅವಧಿಯನ್ನ 30 ದಿನಗಳಿಂದ 3 ದಿನಕ್ಕೆ ಇಳಿಸಲು GST ಮಂಡಳಿ ಒಪ್ಪಿಗೆಯನ್ನ ನೀಡಿದೆ. ರಫ್ತುದಾರರಿಗೆ ಅನುಕೂಲವಾಗುವಂತೆ ಸ್ವಯಂಚಾಲಿತ GST ರೀಫಂಡ್ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಶೇಕಡ 90ಕ್ಕೂ ಹೆಚ್ಚು ಉತ್ಪನ್ನಗಳನ್ನ ಶೇಕಡ 18ರ ಶ್ರೇಣಿಗೆ ತರಲಾಗಿದೆ. ಇದರಿಂದ 100 ರೂಪಾಯಿ ಮೌಲ್ಯದ ಒಂದು ಸರಕಿಗೆ ಈ ಮೊದಲು 28 ರೂಪಾಯಿ ತೆರಿಗೆಯನ್ನ ಕಟ್ಟಬೇಕಾಗಿತ್ತು, ಈಗ ಅದು ರೂಪಾಯಿ 18ಕ್ಕೆ ಇಳಿದಿದೆ. ಇದರಿಂದ ಹೆಚ್ಚಿನ ವಹಿವಾಟಿಗೆ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ತೆರಿಗೆ ಇಳಿತ, ಸರಳ ನಿಯಮಗಳು ಮತ್ತು ಸುಲಭ ಸಾಲ ಲಭ್ಯತೆಗಳ ಕಾರಣ ಈಗ ನಾವೀನ್ಯತೆಗಳ ಮೇಲೆ ಉದ್ಯಮಗಳು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಇನ್ನು ಈ GST ಸುಧಾರಣೆಯಿಂದ ಆಟೋಮೊಬೈಲ್ ಉದ್ಯಮಕ್ಕೆ ಆಗುವಂತಹ ಪ್ರಯೋಜನಗಳೇನೇನು? ನೋಡಿ, ಟಿವಿ, ಫ್ರಿಡ್ಜ್, 350cc ಕಡಿಮೆ ಶಕ್ತಿಯ ಬೈಕ್ಗಳು, ಸಣ್ಣ ಕಾರುಗಳು, ಹೈಬ್ರಿಡ್ ಪ್ಯಾಸೆಂಜರ್ ಕಾರುಗಳು, ಹಾಗೇನೆ ಪ್ರೊಜೆಕ್ಟರ್ಸ್, ಮತ್ತು ಮಾನಿಟರ್ಗಳ ಈ ಒಂದು ತೆರಿಗೆಯನ್ನ 28%-18% ಇಳಿಸಿರುವುದರಿಂದ ಆಟೋಮೊಬೈಲ್ ವಲಯದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಉತ್ತೇಜನ ಅಂತಕ್ಕಂಥದ್ದು ಸಿಗ್ತಾ ಇದೆ. ಮಹಿಳಾ ಗ್ರಾಹಕರಿಗೆ ಈ GST ಪರಿಷ್ಕರಣೆಯಿಂದ ಆಗುವಂತಹ ಲಾಭಗಳೇನು ಅಂತೀರಿ? ನೋಡಿ, ಭಾರತದ ಜನಸಂಖ್ಯೆಯಲ್ಲಿ 48% ಇರತಕ್ಕಂತಹ ಮಹಿಳೆಯರು ದ್ವಿಸ್ತರದ ಅಂದ್ರೆ ಎರಡು ಸ್ತರದ GST ಲಾಭದಲ್ಲಿ ಪಾಲುದಾರರೆಂಬುದು ಹೆಮ್ಮೆಯ ವಿಷಯವಾಗಿದೆ. ಕುಟುಂಬ ನಿರ್ವಹಣೆ ಮತ್ತು ಆಯವ್ಯದಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂತಹ ಮಹಿಳಾ ಗ್ರಾಹಕರಿಗೆ ಹೆಚ್ಚಿನ ಕೊಡುಗೆಯನ್ನ ಈ ಪರಿಷ್ಕರಣೆಯಿಂದ ಕಲ್ಪಿಸಿಕೊಡಲಾಗಿದೆ. ಅಡುಗೆ ಉತ್ಪನ್ನಗಳು, ಬಟ್ಟೆ, ದಿನಬಳಕೆಯ ಧಾನ್ಯ, ಹಾಲಿನ ಉತ್ಪನ್ನಗಳು, ಇವುಗಳ ಮೇಲಿನತಕ್ಕಂತಹ ಕರಭಾರ ಅಂತಕ್ಕಂಥದ್ದು ಹಗುರವಾಗಲಿದೆ. ಜೊತೆಯಲ್ಲಿ GST ಪರಿಷ್ಕರಣೆಯು ಸ್ವಸಹಾಯ ಸಂಘಗಳ ಮೂಲಕ ಸಣ್ಣ ಉದ್ಯಮ ನಡೆಸ್ತಾ ಇರತಕ್ಕಂತಹ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಬಲವನ್ನ ತುಂಬುತ್ತಾ ಇದೆ. ಈ GST ಸುಧಾರಣೆ ಇದೆಯಲ್ಲ, ಇದು ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ? GST ಕರಳಿಕೆಯಿಂದ ಗ್ರಾಮೀಣ ಉದ್ಯೋಗ ಉತ್ಪಾದನೆ ಮತ್ತು ಕಡಿಮೆ ವೆಚ್ಚದ ಗ್ರಾಮೀಣ ಉತ್ಪನ್ನಗಳ ತಯಾರಿಕೆ, ಮೌಲ್ಯವರ್ಧನೆ ಜೊತೆನಲ್ಲಿ ರಫ್ತಿಗೂ ಕೂಡ ಉತ್ತೇಜನ ಸಿಗ್ತಾ ಇದೆ. ಇದು ಪ್ರಧಾನಮಂತ್ರಿಗಳು ಘೋಷಿಸಿರುವಂತೆ ವೋಕಲ್ ಫಾರ್ ಲೋಕಲ್ ಎಂಬ ಘೋಷಣೆ ಸಾಕಾರಗೊಳ್ಳಿಕ್ಕೆ ಒಂದು ಉತ್ತಮ ಅವಕಾಶವನ್ನ ಕಲ್ಪಿಸಿದೆ. GST ಗ್ರಾಮೀಣ ಭಾರತದ ಬೇಡಿಕೆಯ ಬಲವಾದ ನಿರೀಕ್ಷೆಯನ್ನ ಸಾಕಾರಗೊಳಿಸುವಲ್ಲಿ ಒಂದು ಸಕಾರಾತ್ಮಕ ಹೆಜ್ಜೆಯಾಗಿ ಪರಿಣಮಿಸಿದೆ. ಗ್ರಾಮೀಣ ಜನರ ಖರ್ಚಿನಲ್ಲಿ ಬಹುದೊಡ್ಡ ಉಳಿತಾಯವಾಗುತ್ತದೆ ಮತ್ತು ಅವರ ಜೀವನ ಮಟ್ಟ ಸುಧಾರಿಸುತ್ತದೆ ಮತ್ತು ಅವರು ಗ್ರಾಮೀಣ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನವನ್ನ ನೀಡುತ್ತಾ ಇದೆ. ಇನ್ನು ಈ GST ಸುಧಾರಣೆಯಿಂದ ಆಗುವಂತ ಒಟ್ಟಾರೆ ಪ್ರಯೋಜನಗಳೇನು ಅಂತೀರಿ? GST ಸುಧಾರಣೆಯಿಂದ ಮೊಟ್ಟ ಮೊದಲನೆಯದಾಗಿ ಜನಸಾಮಾನ್ಯರ ತೆರಿಗೆ ಭಾರವನ್ನು ಇಳಿಸಿ ಅವರ ಜೀವನ ಮಟ್ಟವನ್ನ ಸುಧಾರಿಸಲು ಸಾಧ್ಯವಾಗ್ತಾ ಇದೆ. ಈ ರೀತಿಯಲ್ಲಿ ಆಗೋದ್ರಿಂದ ಗ್ರಾಹಕರು ವಾರ್ಷಿಕವಾಗಿ 2,00,000 ಕೋಟಿ ರೂಪಾಯಿಗಳನ್ನ ಉಳಿಸಲು ಸಾಧ್ಯವಾಗುತ್ತದೆ. ಇನ್ನು ಎರಡನೆಯದಾಗಿ ಮಧ್ಯಮ ವರ್ಗಕ್ಕೆ ಆರ್ಥಿಕ ನಿರಾಳತೆಯನ್ನ ಈ GST ಪರಿಷ್ಕರಣೆ ಒದಗಿಸಿಕೊಡ್ತಾ ಇದೆ. ಇನ್ನು ಪರಿಷ್ಕೃತ GST ಸರಳೀಕೃತ ಮತ್ತು ಪಾರದರ್ಶಕ ವ್ಯವಸ್ಥೆಯಿಂದ ಮಾರಾಟಗಾರರಿಗೆ ಸ್ನೇಹಪರ ವ್ಯಾಪಾರದ ವಾತಾವರಣ ನಿರ್ಮಾಣವಾಗುತ್ತದೆ. ನಾಲ್ಕನೆಯದಾಗಿ ಆರೋಗ್ಯ ಮತ್ತು ಜೀವ ವಿಮಾ ಪ್ರೀಮಿಯಂ ಮೇಲಿನ GST ವಿನಾಯಿತಿಯಿಂದ ಸಾಮಾಜಿಕ ಭದ್ರತೆಯನ್ನು ಜನಸಾಮಾನ್ಯರು ಸುಲಭವಾಗಿ ಹೊಂದಲು ಸಾಧ್ಯವಾಗುತ್ತದೆ. ಇನ್ನು ಐದನೆಯದಾಗಿ ಉತ್ಪಾದಕರಿಗೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಅವರು ಸ್ಪರ್ಧಾತ್ಮಕ ದರದಲ್ಲಿ ವಹಿವಾಟು ನಡೆಸಲು ಸಾಧ್ಯವಾಗುತ್ತದೆ. ಇನ್ನು ಆರನೆಯದಾಗಿ ಆರೋಗ್ಯಕ್ಕೆ ಹಾನಿಕರವಾದ ಪದಾರ್ಥಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವುದರಿಂದ ಜನರಲ್ಲಿ ಆರೋಗ್ಯ ಕಾಳಜಿಯನ್ನು ಉಂಟು ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಏಳನೆಯದಾಗಿ ಹಣದುಬ್ಬರದ ದರವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಇನ್ನು ಎಂಟನೆಯದಾಗಿ ಬಳಕೆ ಮತ್ತು ಬೇಡಿಕೆಗೆ ಉತ್ತೇಜನ ಸಿಕ್ಕು ಮಾರುಕಟ್ಟೆಯು ಚೈತನ್ಯಶೀಲವಾಗಿ ಮಾರಾಟ ಚಟುವಟಿಕೆಗಳು ಗರಿಗೆದರಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಒಂಬತ್ತನೆಯದಾಗಿ ಶೈಕ್ಷಣಿಕ ಸಾಮಗ್ರಿಗಳ ಮೇಲೆ ಶೂನ್ಯ ತೆರಿಗೆಯಿಂದ ಕಲಿಕೆ ಹಂತದಲ್ಲಿರುವ ಯುವಕರು ಮತ್ತು ವೃತ್ತಿಪರರ ಖರೀದಿ ಸಾಮರ್ಥ್ಯವು ಹೆಚ್ಚುತ್ತದೆ. ಹತ್ತನೆಯದಾಗಿ ಕ್ಯಾನ್ಸರ್, ಹೃದ್ರೋಗ ಮತ್ತು 33 ಜೀವರಕ್ಷಕ ಔಷಧಿಗಳ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿರುವುದರಿಂದ ಕೋಟ್ಯಾಂತರ ಮಧ್ಯಮ ವರ್ಗದ ಜನರಿಗೆ ಸ್ವಾಸ್ಥ್ಯದ ವೆಚ್ಚದ ನಿರಾಳತೆ ಉಂಟಾಗುತ್ತದೆ. ಇನ್ನು ಹನ್ನೊಂದನೆಯದಾಗಿ ಉದ್ದಿಮೆಗಳಿಗೆ ಅನುಮೋದನೆ ಇರತಕ್ಕಂಥ ಅವಧಿಯನ್ನ 3 ದಿನಕ್ಕೆ ಇಳಿಸಿರುವುದು ಮತ್ತು 90%-ಕ್ಕೂ ಹೆಚ್ಚು ಉತ್ಪನ್ನಗಳನ್ನ 28%-18% ತೆರಿಗೆ ವ್ಯಾಪ್ತಿಗೆ ತಂದಿರುವುದರಿಂದ ದೇಶದಲ್ಲಿ ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಾಗುತ್ತದೆ. ಇನ್ನು ಹನ್ನೆರಡನೆಯದಾಗಿ ಕೃಷಿ ಯಂತ್ರೋಪಕರಣಗಳು, ರಸಗೊಬ್ಬರ, ಕ್ರಿಮಿನಾಶಕಗಳ ತೆರಿಗೆ ಇಳಿಕೆಯಿಂದ ಕೃಷಿ ಆಧುನೀಕರಣಕ್ಕೆ ಒತ್ತು ಸಿಕ್ಕಿ ಕೃಷಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಅನ್ನದಾತನ ಬದುಕು ಹಸನಾಗುತ್ತದೆ. ಇನ್ನು ಹದಿಮೂರನೆಯದಾಗಿ ನೈಸರ್ಗಿಕ ನಾರು ಮತ್ತು ಮಾನವ ನಿರ್ಮಿತ ನೂಲಿನಿಂದ ನೇಯ್ದ ಬಟ್ಟೆಗಳ ತೆರಿಗೆಯನ್ನ 5%-ಕ್ಕೆ ಇಳಿಸಿರುವುದರಿಂದ ಉಡುಪುಗಳು ಮತ್ತು ಜವಳಿ ಉತ್ಪನ್ನಗಳು ಶ್ರೀಸಾಮಾನ್ಯರ ಕೈಗೆ ಸುಲಭ ಬೆಲೆಯಲ್ಲಿ ಸಿಗುತ್ತವೆ. ಇನ್ನು ಹೊಸ ಪೀಳಿಗೆಯ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST 2.0 ಅಥವಾ ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ಸ್ ಭಾರತದ ಆರ್ಥಿಕ ಬೆಳವಣಿಗೆಗೆ 2x ವೇಗವನ್ನು ನೀಡುತ್ತದೆ. ಇನ್ನು 15ನೇದಾಗಿ ಈಸ್ ಆಫ್ ಲಿವಿಂಗ್ ಮತ್ತು ಆತ್ಮನಿರ್ಭರ ಭಾರತದ ನಿರ್ಮಾಣದ ಗುರಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು 16ನೇದಾಗಿ ಯುವಕರ ಸಬಲೀಕರಣ ಸಾಧ್ಯವಾಗುತ್ತದೆ. 17ನೇದಾಗಿ ಸ್ವದೇಶಿ ಉತ್ಪನ್ನಗಳ ಉತ್ಪಾದನೆ, ಬಳಕೆ, ಮಾರಾಟ ಮತ್ತು ರಫ್ತಿಗೆ ಉತ್ತೇಜನ ಸಿಗುತ್ತದೆ, ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆ ಸಾಕಾರಗೊಳ್ಳುತ್ತದೆ. ಇನ್ನು 17ನೇದಾಗಿ ದೇಶದಲ್ಲಿ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಕಾರಣವಾಗಿ 2047ರ ವಿಕಸಿತ ಭಾರತ ನಿರ್ಮಾಣವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇನ್ನು 19ನೇದಾಗಿ ಸಹಕಾರಿ ವಲಯ ಮತ್ತು ಹೈನು ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. ಜಿಎಸ್ಟಿ ಸುಧಾರಣೆ ವಿಕಸಿತ ಭಾರತದ ನಿರ್ಮಾಣಕ್ಕೆ ಹೇಗೆ ನೆರವು ನೀಡುತ್ತೆ ಅಂತೀರಿ? ನೋಡಿ, ಈ ಜಿಎಸ್ಟಿ ಸುಧಾರಣೆ ಕೇವಲ ತೆರಿಗೆ ದರಗಳ ಪುನರ್ರಚನೆಯಲ್ಲ. ಇದನ್ನು ನಾವು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಜಿಎಸ್ಟಿ ಪರಿಷ್ಕರಣೆ ಅಂತಕ್ಕಂಥದ್ದು ಭಾರತದ ಆರ್ಥಿಕತೆಯಲ್ಲಿ ಒಂದು ಮಹತ್ವದ ದಿಟ್ಟ ಹಾಗೂ ಕ್ರಾಂತಿಕಾರಿ ಸುಧಾರಣೆಯಾಗಿದೆ. ಒಟ್ಟು 546 ಸರಕುಗಳ ಪೈಕಿ 80% ಸರಕುಗಳ ತೆರಿಗೆಯನ್ನು ಇಳಿಸಿ ಸಾಮಾನ್ಯ ಗ್ರಾಹಕನ ಜೇಬನ್ನು ಹಗುರ ಮಾಡುವುದರ ಮೂಲಕ ಅವರ ಬದುಕನ್ನು ಈ ಒಂದು ಸುಧಾರಣೆ ಸರಳಗೊಳಿಸುತ್ತದೆ. ಅನ್ನದಾತರಿಗೆ ಬಲವನ್ನು ನೀಡುತ್ತದೆ, ಸಣ್ಣ ಉದ್ದಿಮೆದಾರರಿಗೆ ಪ್ರೋತ್ಸಾಹ ಸಿಗುತ್ತದೆ. ದೇಶದ ಆರ್ಥಿಕತೆಗೆ ಶಕ್ತಿಯನ್ನ ಈ ಸುಧಾರಣೆ ಅಂತಕ್ಕಂಥದ್ದು ತುಂಬುತ್ತದೆ. ಇನ್ನು ಒಟ್ಟಿನಲ್ಲಿ ಈ ಜಿಎಸ್ಟಿ ಸುಧಾರಣೆ ಅಂತಕ್ಕಂಥದ್ದು ಕೇವಲ ಆರ್ಥಿಕ ಸುಧಾರಣೆಯಾಗಿ ಮಾತ್ರವಲ್ಲದೆ ಭಾರತದ ನಾಗರಿಕರ ಬದುಕನ್ನ ಸರಳಗೊಳಿಸಿ ಬಲಿಷ್ಠ ಸಮಗ್ರ ಹಾಗೂ ವಿಕಸಿತ ಭಾರತ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿ ಚೀನಾದ ನಂತರ ವಿಶ್ವದ 2ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ಈಗ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ, ಈ ಜಿಎಸ್ಟಿ ಪರಿಷ್ಕರಣೆಯಿಂದ ಹೈನುಗಾರಿಕೆ ಸಹಕಾರ ಸಂಘಗಳಿಗೆ ಯಾವ ರೀತಿ ಅನುಕೂಲ ಆಗಬಹುದು ಅಂತೀರಿ? ಮೊಟ್ಟ ಮೊದಲನೆಯದಾಗಿ ಈ ಜಿಎಸ್ಟಿ ಸುಧಾರಣೆಗಳು ಹಾಲು ಸಹಕಾರಿ ವಲಯದ ಬಲವರ್ಧನೆಗೆ ಕಾರಣ ಆಗ್ತಕ್ಕಂಥದನ್ನು ನಾವು ನೋಡಬಹುದು. ಹೈನುಗಾರಿಕೆ ಕ್ಷೇತ್ರದಲ್ಲಿ ಹಾಲು ಮತ್ತು ಬ್ರಾಂಡೆಡ್ ಅಥವಾ ಬ್ರಾಂಡೆಡ್ ರಹಿತ ಪನ್ನೀರ್ಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಬೆಣ್ಣೆ, ತುಪ್ಪ ಮತ್ತು ಅಂತಹುದೇ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ 12%-5% ಇಳಿಸಲಾಗಿದೆ. ಕಬ್ಬಿಣ, ಉಕ್ಕು ಅಥವಾ ಅಲ್ಯೂಮಿನಿಯಂನಿಂದ ಮಾಡಿರತಕ್ಕಂತಹ ಹಾಲಿನ ಕ್ಯಾನ್ಗಳ ಮೇಲಿನ GST -12%-5% ಇಳಿಸಲಾಗಿದೆ. 12% ಮತ್ತು 18% ಶ್ರೇಣಿಯಲ್ಲಿದ್ದಂತಹ ಚೀಸ್, ನಮ್ಕೀನ್, ಬೆಣ್ಣೆ ಮತ್ತು ಪಾಸ್ತಾ ಮೇಲಿನ ತೆರಿಗೆಯನ್ನ 5% ಇಳಿಸಲಾಗಿದೆ. ಜಾಮ್, ಜೆಲ್ಲಿ, ಈಸ್ಟ್, ಗುಜಿಯಾ, ಹಣ್ಣಿನ ತಿರುಳು ಅಥವಾ ರಸ ಆಧಾರಿತ ಪಾನೀಯಗಳ ಮೇಲಿನ ತೆರಿಗೆಯನ್ನ ಈಗ 5%ರ ವ್ಯಾಪ್ತಿಗೆ ತರಲಾಗಿದೆ. ಚಾಕೊಲೇಟ್, ಕಾರ್ನ್ ಫ್ಲೇಕ್ಸ್, ಐಸ್ ಕ್ರೀಮ್, ಪೆಸ್ಟ್ರಿಕ್ ಕೇಕ್, ಬಿಸ್ಕತ್ತು ಮತ್ತು ಕಾಫಿ ಮೇಲಿನ ತೆರಿಗೆಯನ್ನ 18%-5% ಇಳಿಸಲಾಗಿದೆ. ಇದರಿಂದ ಹೈನು ಸಹಕಾರಕ್ಕೆ ಉತ್ತೇಜನ ಸಿಗ್ತಕ್ಕಂಥದ್ದನ್ನ ನೋಡಬಹುದು. ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ, ಈ ಹೈನು ಉದ್ಯಮಕ್ಕೆ ಸರಕು ಮತ್ತು ಸೇವಾ ತೆರಿಗೆಯ ಪರಿಷ್ಕರಣೆ ಯಾವ ರೀತಿ ಅನುಕೂಲ ಆಗಬಹುದು ಅಂತೀರಿ? ನೋಡಿ, GST ಅಲ್ಲಿರ್ತಕ್ಕಂತಹ ತೆರಿಗೆ ಇಳಿಕೆಯಿಂದ ಕೃಷಿ, ಪಶುಸಂಗೋಪನೆ ಮತ್ತು ಸಂಸ್ಕರಣಾ ವಲಯಕ್ಕೆ ಹೆಚ್ಚಿನ ಅನುಕೂಲ ಆಗ್ತದೆ. ಕೆಲವು ಉತ್ಪನ್ನಗಳ ತೆರಿಗೆಯ ಹೊರೆ ಕಡಿಮೆ ಆಗೋದ್ರಿಂದ ಹೈನುಗಾರರು ಮತ್ತು ಗ್ರಾಹಕರಿಗೆ ಹೆಚ್ಚಿನ ವಿನಾಯಿತಿ ಅಂತಕ್ಕಂಥದ್ದು ಸಿಗ್ತದೆ. ಇದರಿಂದ ಸುಸ್ಥಿರ ಹೈನುಗಾರಿಕೆ ಅಭಿವೃದ್ಧಿಗೆ ಉತ್ತೇಜನ ದೊರೆತು ಗ್ರಾಮೀಣ ಭಾಗದಲ್ಲಿ ಡೈರಿ ಉದ್ಯಮ ಅಂತಕ್ಕಂಥದ್ದು ಹೆಚ್ಚು ಅಭಿವೃದ್ಧಿಗೊಳ್ಳಲು ಸಾಧ್ಯವಾಗುತ್ತದೆ. ಆತ್ಮೀಯ ಕೇಳುಗರೆ, ತಮಗೆ ಸರಕು ಮತ್ತು ಸೇವಾ ತೆರಿಗೆ ಪರಿಷ್ಕರಣೆ ಅಥವಾ GST ಪರಿಷ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073-09-82-33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073-09-82-33. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ, ತಾವು ಇದುವರೆಗೂ ಕೇಳುಗರಿಗೆ ಕೇಂದ್ರ ಸರ್ಕಾರ ಮಾಡಿರುವಂಥ GST ಸರಕು ಸೇವಾ ತೆರಿಗೆಯ ಪರಿಷ್ಕರಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಸುದ್ದಿ ಜುಂಪೆ, ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ, ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ, ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಪ್ಯಾಟೆನ ಇತಿಹಾಸ ಹೆಸರು ಪಡೆದ 4 ಶಕ್ತಿ ದೇವತೆಗಳ ಕರಗ ನಾಳೆ ಸೆಪ್ಟೆಂಬರ್ 22 ಹಿಂಬತ್ತು 5 ಗಂಟೆಗೆ ಮಹದೇವಪೇಟೆನ ಪಂಪುಕೆರೆಲಿ ಪ್ಯಾಟೆನ ದಸರಾ ಸಮಿತಿ ಕಡೆಯಿಂದ ಕರಗಗಳಿಗೆ ಪೂಜೆ ಮಾಡಿ ಪ್ಯಾಟೆನ ಪ್ರದಕ್ಷಿಣೆಗೆ ಕರಗಳನ್ನ ಬರಮಾಡಿಕೊಂಡವೆ. ಮಡಿಕೇರಿ ಪ್ಯಾಟೆನ ಹಂಗೆ ರಾಜ್ಯದ ಜನ ಈ ಕಾರ್ಬಾರ್ಲಿ ಕೂಡಿಯಾಡಿ ಈ ವರ್ಷದ ದಸರಾ ಉತ್ಸವನ ಯಶಸ್ವಿಯಾಗಿ ನಡೆಸಿಕೆ ಸಹಕಾರ ನೀಡುವೆ ಹಂಗೆ ಮಡಿಕೇರಿ ನಗರ ದಸರಾ ಸಮಿತಿನ ನಗರಸಭೆ ಅಧ್ಯಕ್ಷರು ತಿಳಿಸಿಯೋಳು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಡೆಯಿಂದ ಜಿಲ್ಲೆನ ಎಲ್ಲಾ ಕುಟುಂಬಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗೆಲಿ ಸಮೀಕ್ಷೆ ನಾಳೆಯಿಂದ ಸೆಪ್ಟೆಂಬರ್ 22 ಶುರು ಆದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಿದ್ಧತೆ ಬಗೆಲಿ ವಿಡಿಯೋ ಕಾನ್ಫರೆನ್ಸ್ ಮಾಹಿತಿ ಪಡೆದ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಸಮೀಕ್ಷೆದಾರರು ಮತ್ತು ಮೇಲ್ವಿಚಾರಕರ ನಿಯೋಜನೆ ಕಿಟ್ಟು ಹಂಚುವ ಬ್ಯಾರೆ ಬ್ಯಾರೆ ಬಗೆಲಿ ಮಾಹಿತಿ ಪಡೆದೋ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ದೀಪಕ್ ಅವು ಮಾಹಿತಿ ನೀಡ್ದೋ, ಜಿಲ್ಲೆಯಲ್ಲಿ 1132 ಸಮೀಕ್ಷೆದಾರರು ಮತ್ತು 71 ಮೇಲ್ವಿಚಾರಕರನ್ನು ನಿಯೋಜಿಸಿಳೋ. ಸಮೀಕ್ಷೆದಾರರು ಮ್ಯಾಪಿಂಗ್ ಚಾಕ್ರಿ ಶೇಕಡ 90% ಪೂರ್ಣ ಆವುಟ್ಟು ಮೊಬೈಲ್ ಆ್ಯಪ್ಲಿ ಸಮೀಕ್ಷೆ ನಡೆದದೇತ ಅವು ತಿಳಿಸಿಕೊಟ್ಟೋ. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಅವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ನ ಹಮ್ಮಿಕೊಂಡಳು. ಮಂತ್ರಿಗ ನಾಳೆ ಸೆಪ್ಟೆಂಬರ್ 22 ಹಿಂಬತ್ತು 5:30 ಗಂಟೆಗೆ ಪ್ಯಾಟೆನ ಪಂಪಿನಕೆರೆಳಿ ಮಡಿಕೇರಿ ಪ್ಯಾಟೆನ ದಸರಾ ಸಮಿತಿ ಕಡೆಯಿಂದ ಆಯೋಜನೆ ಮಾಡಿದ ಮಡಿಕೇರಿ ಪ್ಯಾಟೆನ ಹೆಸರು ಪಡೆದ 4 ಶಕ್ತಿ ದೇವತೆಗಳ ಕರಗ ಪ್ಯಾಟೆನ ಪ್ರದಕ್ಷಿಣೆ ಶುರುವಿನ ಉತ್ಸವಕ್ಕೆ ಕೂಡಿಯಾಡುವೆ. ಆಮೇಲೆ 9:07 ಗಂಟೆಗೆ ಕೊಡಗು ಜಿಲ್ಲಾಡಳಿತ ಅಂಗೆ ಶ್ರೀ ಕಾವೇರಿ ದಸರಾ ಸಮಿತಿ ಗೋಣಿಕೊಪ್ಪಲ ಆಯೋಜನೆ ಮಾಡಿದ 47ನೇ ವರ್ಷದ ಗೋಣಿಕೊಪ್ಪ ದಸರಾ ಜನೋತ್ಸವ 2025 ಉದ್ಘಾಟನಾ ಜಂಬರಲಿ ಕೂಡಿಯಾಡುವೆತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗ ಗೊತ್ತು ಮಾಡಿಯೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆ ಇವರ ಕೂಡು ಕೂಟಂದ 10ನೇ ರಾಷ್ಟೀಯ ಆಯುರ್ವೇದ ದಿನಾಚರಣೆನ ಜನರಿಗಾಗಿ ಮತ್ತು ಜಗತ್ತಿಗಾಗಿ ಆಯುರ್ವೇದ ಘೋಷವಾಕ್ಯದೊಟ್ಟಿಗೆ ಸೆಪ್ಟೆಂಬರ್ 22 ಹೊತ್ತಾರೆ 10 ಗಂಟೆಗೆ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆದಿದೆ. ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕೊಡಗು ಜಿಲ್ಲೆ ಇವರ ಕಡೆಯಿಂದ ವಿಶ್ವ ಮರವಿನ ದಿನ ಬಗೆಲಿ ಸೆಪ್ಟೆಂಬರ್ 22 ಹೊತ್ತಾರೆ 11:30 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆನ ಬೋಧಕ ಕೊಠಡಿಲಿ ವಿಶ್ವ ಮರವಿನ ದಿನ ನಡೆದದೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವು ತಿಳಿಸಿಯೋಳು. ಯುವ ದಸರಾ ಇವರ ಕಡೆಯಿಂದ ಸೆಪ್ಟೆಂಬರ್ 26 ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಮುಟ್ಟ ಪ್ಯಾಟೆನ ಹೋಟೆಲ್ ರಾಜದರ್ಶನ್ ಸಭಾಬಾಡಿಲಿ ಉದ್ಯೋಗ ಮೇಳ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಾಬ್ ಕೋಆರ್ಡಿನೇಟರ್ 8296020826ನ ಸಂಪರ್ಕಿಸುವ ಹಂಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿ ಮಂಜುನಾಥ್ ಅವು ತಿಳಿಸಿಯೋಳು. ವಿರಾಜಪೇಟೆನ ನಂಬರ್ 434ನೇ ಮಾಜಿ ಸೈನಿಕರ ಸಹಕಾರ ಸಂಘ ನಿಯಮಿತ ಕಡೆಯಿಂದ ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ ಮುಂದೆ ಭಾವ ಅಮರ್ ಜವಾನ್ ಸ್ತಂಭದ ಹತ್ತಿರ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಬಾರ್ ಸೆಪ್ಟೆಂಬರ್ 24 ಹೊತ್ತಾರೆ 10:30 ಗಂಟೆಗೆ ನಡೆದಿದೆ. 66/11 kV ಪೊನ್ನಂಪೇಟೆ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ F4 ತಿತಿಮತಿ ಫೀಡರ್ಲಿ ಸೆಪ್ಟೆಂಬರ್ 22 ಅಂದರೆ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ಬಾಲಾಜಿ ರುದ್ರಬೀಡು ಮಾಯಮುಡಿ ಬೆಮ್ಮುತ್ತಿ ಕೋಣನಕೋಟೆ ದೇವರಪುರ ಅಂಬುಕೋಟೆ ಕಳ್ಳಲ್ ಭದ್ರಗೋಳ ನೋಕ್ಯ ತಿತಿಮತಿ